ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಭಾಯೋ, ಭೂಕಂಪ ಸಂಭಾವಿತ ಪಹಾಡಿ ಕ್ಷೇತ್ರ ಮೇ ಲ್ಯಾಂಡ್ ಸ್ಲೈಡ್ ಕೆ ಖತರೆ ಕೆ ಬಾರೆ ಮೇ ಆಜ್ ಹಮೇ ಭೂ ವಿಜ್ಞಾನಿ ಬತಾಯೆಂಗೆ. ಸಬ್ಸೆ ಪಹಲಿ ಬಾತ್, ಕಚ್ಚೆ ಪಹಾಡೋ ಪರ್ ಮಕಾನ್ ನಾ ಬನಾಯೆ. ಪಹಾಡಿ ಕ್ಷೇತ್ರ ಮೇ ಭಾರಿ ನಿರ್ಮಾಣ ಮಿಟ್ಟಿ ಕಿ ಪಕಡ್ ಕೋ ಢೀಲಾ ಕರ್ತಾ ಹೈ, ಐಸೆ ಮೇ ಭೂಕಂಪ ಆನೆ ಪರ್ ಲ್ಯಾಂಡ್ ಸ್ಲೈಡ್ ಕಾ ಖತರಾ ಬಢ್ ಜಾತಾ ಹೈ. ಇಸ್ಲಿಯೆ ಇಮಾರತೋ ಕೆ ನಿರ್ಮಾಣ ಕೆ ಸಮಯ ಭೂಕಂಪ ಸೆ ಬಚಾವ್ ಸಂಬಂಧಿ ಮಾಪದಂಡೋ ಕಾ ಖ್ಯಾಲ್ ರಖನಾ ಚಾಹಿಯೆ. ಔರ್ ಮಿಟ್ಟಿ ಕಿ ಪಕಡ್ ಮಜಬೂತ್ ಬನಾನೆ ಕೆ ಲಿಯೆ ಅಧಿಕ ಸೆ ಅಧಿಕ ಪೇಡ್ ಲಗಾಯೆ. ಆಪ್ಕೆ ಹಿತ್ ಮೇ ತತ್ಪರ್ ಎನ್ಡಿಎಂಎ. ಇನ್ನು ಮುಂದೆ ಕೇಳಿ ಕೃಷಿ ಅನುಭವ. ಈ ಕುರಿತು ತರೀಕೆರೆ ತಾಲೂಕು ಕೆಸರುಗೊಪ್ಪ ಗ್ರಾಮದ ಕೃಷಿಕರಾದ ಪರಶುರಾಮ್ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದು ನಾವು ತರೀಕೆರೆ ತಾಲೂಕು ಕೆಸರುಗೊಪ್ಪ ಗ್ರಾಮದಲ್ಲಿದ್ದೀವಿ. ತಮ್ಮಲ್ಲಿರ್ತಕ್ಕಂತಹ 2 ಎಕರೆ ಜಮೀನಿನಲ್ಲಿ ಅಡಿಕೆಯನ್ನ ಬೆಳ್ಕೊಂಡಿದ್ದಾರೆ. ಅದರ ಜೊತೆಗೆ ತೆಂಗು ಕೂಡ ಇದೆ. ಅವರ ಒಂದು ಕೃಷಿ ಅನುಭವವನ್ನ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಪರಶುರಾಮ್ ಅವರೇ. ನಮಸ್ಕಾರ. ನಮಸ್ಕಾರ ಪರಶುರಾಮ್ ಅವರೇ, ಎಷ್ಟು ವರ್ಷದಿಂದ ನೀವು ಈ ಒಂದು ಅಡಿಕೆ ತೋಟವನ್ನ ಮಾಡ್ಕೊಂಡಿದ್ದೀರಿ, ಅದರ ಒಂದು ಅನುಭವವನ್ನ ನಮ್ಮ ಕೇಳುಗರಿಗೆ ಹಂಚಿಕೊಳ್ಳಿ. 20 ವರ್ಷದಿಂದ ಅಡಿಕೆ ಬೆಳೀತಾ ಇದೀವಿ. 6 ವರ್ಷಕ್ಕೆ ಫಸಲು ನೀಡ್ತು. ಒಂದೇ ಸತಿ ನಾವು 2 ಎಕರೆ ಮಾಡಲಿಲ್ಲ, ಫಸ್ಟ್ 1 ಎಕರೆ ಮಾಡುದು, ಆಮೇಲೆ ಮತ್ತೆ ಒಂದ 5 ವರ್ಷದ ಮೇಲೆ ಮತ್ತೆ 1 ಎಕರೆ ಮಾಡುದು. ಆದ್ರಿಂದ ನಮಗೆ ಈಗ ಸತತವಾಗಿ ಈಗ ಫಸಲು ಬರ್ತಾ ಇದೆ. 100 ಕ್ವಿಂಟಲ್ 120 ಕ್ವಿಂಟಲ್ ಬೆಳೀತಾ ಇದೀವಿ. ಅಡಿಕೆ ಮಾಡಿದ್ರಿ ಅಂತ ಹೇಳಿದ್ರಿ, ಇದಕ್ಕಿಂತ ಮುಂಚೆ ತಾವು ಏನ್ ಕೃಷಿ ಮಾಡ್ಕೊಂಡಿದ್ರಿ? ಭತ್ತ ಮಾಡ್ತಾ ಇದ್ದು. ಭತ್ತ ಬಂದ್ಬಿಟ್ಟು ಇನ್ನೇನು ಬೆಳೆಯಕ್ಕೆ ಬರಲ್ಲ ಇಲ್ಲಿ. ಅದು ಮುಂಚೆ ನಮ್ಮ ತಂದೆಯವರು ಕಬ್ಬು ಹಾಕಿದ್ರು ಅದರಲ್ಲಿ. ಅದು ಆದ್ಮೇಲೆ ಭತ್ತ ಬೆಳೀತಾ ಇದ್ದೀವಿ. ಭತ್ತ ಎಲ್ಲ ಅವಾಗ ಫಸ್ಟಿಗೆ ನಾವು ಚೆಂದಾಗಿ ಬೆಳೀತಾ ಇದ್ದು, ಆದಷ್ಟು 1 ಎಕರೆಗೆ 40-45 ಚೀಲ ಬೆಳೀತಾ ಇದ್ದು. ಆಮೇಲೆ 30 ಚೀಲ ಹಿಂಗೆಲ್ಲ ಬರಕಿತ್ಕಂತು, ಇದು ಸರಿಯಾಗಲ್ಲ ಅಂತಂದು ಭತ್ತದಿಂದ ಲಾಸ್ ಆಗ್ತಾ ಬಂತು. ಆದ್ರಿಂದ ಮತ್ತೆ ಮಾಡಿದ್ವಿ, ಎಲ್ಲರೂ ಅಡಿಕೆ ಪರವಾಗಿಲ್ಲ ಒಳ್ಳೆ ಬೆಳೆ ಬರುತ್ತೆ ಅಂತ ಇರೋದ್ರಿಂದ ಈಗ ಅಡಿಕೆ ಬೆಳೆನ ಮಾಡಿವಿ. 20 ವರ್ಷದಿಂದ ಈಗ ಒಂದು ಅದೇ ಹೇಳ್ಬಲ್ಲ 120 ಕ್ವಿಂಟಲ್ ಬರ್ತಾ ಇದೆ. ಅದು ನಾವೇ ಅಡಿಕೆ ರೆಡಿ ಮಾಡ್ಕೊಂತ ಇದೀವಿ. ಆದಷ್ಟು ಈಗ ಸ್ವಲ್ಪ ಅಡಿಕೆ ರೈಟ್ ಆಗಿರೋದ್ರಿಂದ ನಮಗೆ ಉತ್ತಮ ಅನ್ನಿಸ್ತಾ ಇದೆ. ಈ ಕಡೆ ಭಾಗದಲ್ಲೆಲ್ಲ ನೋಡಿದ್ರೆ ಯಾವ ತರದ ಒಂದು ವಾತಾವರಣ ನೋಡ್ತೀವಿ ಇಲ್ಲಿ? ಉಷ್ಣಾಂಶನೋ ಶೀತನೋ ಅಂತ ಹೇಳ್ತೀರಿ? ಇಲ್ಲೆಲ್ಲ ಶೀತಾಂಶನೇ ಜಾಸ್ತಿ, ಉಷ್ಣಾಂಶ ಬಹಳ ಕಮ್ಮಿ. ಆದ್ರೂ ಏಪ್ರಿಲ್ ಮೇ ನಲ್ಲಿ ಮಾತ್ರ ಸ್ವಲ್ಪ ಉಷ್ಣಾಂಶ ಬರುತ್ತೆ, ಇನ್ನೆಲ್ಲ ಆದಷ್ಟು ಶೀತಾಂಶನೇ ಜಾಸ್ತಿ ಇಲ್ಲಿ. ಈ ಶೀತ ಅಂತ ಹೇಳಿದ್ರಿ, ಈ ಶೀತ ಹೆಚ್ಚಾದಾಗ ಅಡಿಕೆ ಗಿಡಕ್ಕೆ ತೊಂದರೆ ಆಗಲ್ವಾ? ಶೀತದಲ್ಲಿ ಜುಲೈಯಿಂದ ಒಂದು 3-4 ತಿಂಗಳು ಶೀತ ಆಗುತ್ತೆ. ಅದಕ್ಕಾದ ಬಸಿ ಕಾಲುವೆ ಮತ್ತೆ ಅದು ನೀರನ್ನ ನಿಲ್ಲದ ತರ ನಾವು ನೋಡ್ಕೊಂತೀವಿ. ಎಕರೆಗೆ ಎಷ್ಟು ಗಿಡಗಳನ್ನ ಎಷ್ಟು ಸಸಿನ ತಾವು ಹಾಕಿದೀರ? ಒಂದು 550 ಹಾಕ್ತಿವಿ. ಅದಕ್ಕೆ ಆದಷ್ಟು ಫಲವತ್ತತೆ ಮಣ್ಣು ಗೊಬ್ಬರ ಆದಷ್ಟು ನೀಡ್ತೀವಿ ನಾವು. 550 ಅಂತ ಹೇಳಿದ್ರೆ 2 ಎಕರೆಯಿಂದ 1100 ಗಿಡ. 2 ಎಕರೆಯಿಂದ 1100. ಆ ಗಿಡನ ಯಾವ ರೀತಿ ಮಾಡಿದ್ರಿ, ಎಲ್ಲಿಂದ ಸಸಿ ತಂದ್ರಿ, ನೀವೇ ಮಾಡ್ಕೊಂಡ್ರು, ಆ ಒಂದು ಕೃಷಿ ಪದ್ಧತಿ ಇದೆಯಲ್ಲ ಪ್ರಾರಂಭದಿಂದ, ಅದನ್ನ ನಮ್ಮ ಕೇಳಕರಿಗೆ ಹೇಳಿ. ನಾವು ಫಸ್ಟಿಗೆ ನಾವೊಂದು 50 ವರ್ಷದ ತೋಟದ ಬೀಜವನ್ನ ತಂದು ಅದನ್ನ ಮೆಳಕೆ ಮಾಡಿಬಿಟ್ಟು ಒಳ್ಳೆ ಫಲವತ್ತತೆ ಮಣ್ಣಿಂದ ಒಂದು 2 ಕೆಜಿ ಪ್ಯಾಕೆಟ್ ತಗೊಂಬಂದು ಅವನ್ನ ಸುಸಿ ಮಾಡಿದ್ವು. ಸುಸಿ ಮಾಡಿ ಒಂದು ವರ್ಷ ಸುಸಿ ಮಾಡಿಬಿಟ್ಟು ಅದನ್ನ ಮತ್ತೆ ನಾವು ಭೂಮಿಗೆ ನಾಟಿ ಮಾಡಿದ್ವು. ಅದನ್ನ ಗುಂಡಿ ತೆಗೆದುಬಿಟ್ಟು ನಾಟಿ ಮಾಡಿದ್ವು. ನಮ್ಮಲ್ಲೇ ನಮ್ಮ ಲೋಕಲಲ್ಲೇ ತಂದು ಬೀಜನ, ಅದರಿಂದ ಪರವಾಗಿಲ್ಲ. ಆದಷ್ಟು ನಾವು ನೋಡಿ ಕಂಡುಂಡಿದ್ದ ಬೀಜನ ತಗೊಂಬಂದಾಕ್ರೆ ನಮಗೆ ಒಳ್ಳೆ ಫಸಲು ನೀಡುತ್ತೆ ಅಂತ ನಮ್ಮ ಅನಿಸಿಕೆ. ಆದ್ರಿಂದ ನಾವು ಈ ತರ ಮಾಡಿವಿ. ಯಾವ ರೀತಿ ಅದನ್ನ ಸಸಿನ ಮಾಡಿದ್ರಿ? ಅದನ್ನ ತಗೊಂಬಂದು ಒಂದು ಬೀಜ ತಗೊಂಬಂದು ಒಂದು 4-5 ದಿವಸ ನೆಳಲ್ಲಿ ಒಣೆ ಹಾಕಿದ್ವು. ಅದನ್ನ ಸ್ವಲ್ಪ ರಸ ಬತ್ತಂಗೆ, ರಸ ಬತ್ತಾದ್ಮೇಲೆ ಒಂದು ಮಳ್ಳು ಹರಡ್ ಬಿಟ್ಟು ಅದನ್ನ ಬೀಜನ ಹಾಕ್ಬಿಟ್ಟು ಒಂದು 3-4 ತಿಂಗಳ ಒಳಗಡೆ ಮೆಳಕೆ ಬರ್ತದ್ದು. ಆ ಮೆಳಕೆಯನ್ನ ಫಲವತ್ತ ಮಣ್ಣ ಚಂದ ಕೊಚ್ಚಿಬಿಟ್ಟು ಅದ್ವಾ ಮಾಡ್ಬಿಟ್ಟು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಸೇರಿಸ್ಬಿಟ್ಟು ಒಂದ್ ಸ್ವಲ್ಪನ ಅದನ್ನ ಪ್ಯಾಕೆಟ್ನ ತುಂಬಿಟ್ಟು ಸತತವಾಗಿ ಅವಕ್ಕೆ ನೀರನ್ನ 3 ದಿವಸಕ್ಕೆ 2 ದಿನಕ್ಕೆ ತಂಪಾಗಿ ಇಕ್ಕಬೇಕು. ಅವನ್ನ ತಂಪಾಗಿ ಒಂದ್ ಹೆಚ್ಚಿಗೆ ಕಡಿಮೆ 1 ವರ್ಷದ ತನಕ ಅದೇ ರೀತಿಯಲ್ಲಿ ನೋಡ್ಕೊಬೇಕು. ಅತಿ ನೆರಡು ಮಾಡಬಾರದು, ಅತಿ ಬಿಸಿಲಲ್ಲೂ ಬಿಡಬಾರದು. ಸಮತೋಲನ ಸ್ವಲ್ಪ ನೋಡಿ ಕಾಪಾಡಿದ್ರೆ ಗಿಡ ಚಂದ ಬರ್ತವೆ. ಚಂದ ಬರೋದ್ರಿಂದ ಆಮೇಲೆ ಸತತ ನೀರು ಕೊಡಬೇಕು. ಆಮೇಲೆ ಸೀಮೆ ಗೊಬ್ಬರ ಜಾಸ್ತಿ ಯೂಸ್ ಮಾಡಿದ್ರೆ ಗಿಡ ಜಾಸ್ತಿ ಬೆಳೀತವೆ, ಬಡ್ಡೆ ದಪ್ಪ ಬರಲ್ಲ. ಆದ್ರಿಂದ ನಾವು ಸ್ವಲ್ಪ ಸೀಮೆ ಗೊಬ್ಬರನ ಕಮ್ಮಿ ಮಾಡಬೇಕು. ಆ ತರ ಮಾಡಿದ್ದೀವಿ ನಾವು. ಅಂದ್ರೆ ಎಷ್ಟು ವರ್ಷ ಈ ಗಿಡಗಳನ್ನ ಸಾಕಿದ್ರಿ ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ 1 ವರ್ಷ ಸಾಕದು, ಅದು ಸುಸಿ ಪ್ಯಾಕೆಟ್ ನಲ್ಲಿ. ತೋಟ ಚಂದ ಬರ್ಬೇಕು, ಗಿಡ ಸೊಸಿ ಬರ್ಬೇಕು ಅಂದ್ರೆ ಒಂದ್ ಎರಡು ಅಡಿ ಗುಂಡಿ ಹೊಡೆದ್ಬಿಟ್ಟು ಆವನ್ನ ಮತ್ತೆ ನಾವು ನಮ್ಮ ಭೂಮಿ ತಗೊಂಬಂದಿ. ಕೆಲವು ಒಂದ್ ವರ್ಷ ಅಂತ ನೀವ್ ಹೇಳಿದ್ರೆ, ಕೆಲವರು ಮೂರ್ ವರ್ಷ ತನಕ ಸಾಕಿ ಸ್ವಲ್ಪ ಬಲ್ತ್ ಮೇಲೆ ತೋಟಕ್ಕೆ ಹಾಕ್ತಾರೆ ಅಂತ ಕೇಳಿದೆ, ನೀವ್ ಯಾಕೆ ಆತರ? ಆದ್ರೂ ತೀರಾ ಅವಾಗ ಅದು ಬಹಳ ದಪ್ಪ ಬರುತ್ತೆ, ವಯಸ್ಸು ದಸಿ ತಗೊಂಡಿರ್ತೈತಿ, ಅದನ್ನ ಸಾಕಕ್ ಆಗಲ್ಲ ನಮ್ಮಲ್ಲಿ. ಅದನ್ನ ಈಗ ಮೂರ್ ವರ್ಷ ತನಕ ಅಲ್ಲೇ ಸಾಕ್ಬಿಟ್ರೆ, ಒಂದ್ ವರ್ಷ ಸೊಸಿ ಹಚ್ಚಿಬಿಟ್ರೆ ನಮಗೆ ಮತ್ತೆ ಮೂರ್ ವರ್ಷ ಹಾಕೋ ಬದ್ಲಿ ಅಲ್ಲಿ ಎರಡು ವರ್ಷ ನಮ್ ಭೂಮಿಯಲ್ಲೇ ಬೆಳೆದ್ಬಿಡುತ್ತೆ. ಭೂಮಿಯಲ್ಲಿ ಬೆಳೆದ್ರಿಂದ ನಮಗೆ ಮತ್ತತ್ಲಾಗೆ ಒಂದ್ ಮೂರ್ ನಾಲ್ಕು ವರ್ಷ ಬಿಟ್ಟು ಮತ್ತೆ ನಮ್ಗೆ ಫಸಲು ನೀಡುತ್ತೆ. ಈ ಬರೀ ಸೊಸಿ ಬೆಳೆಯೋರಿಗೆ ಮೂರ್ ವರ್ಷ ಮಾಡ್ಬಿಟ್ರೆ ತೋಟ ಮತ್ತೆ ಮಾಡೋದ್ರಲ್ಲಿ ಮತ್ತೆ ನಾವತ್ಲ ಮತ್ತೆ ಆರು ವರ್ಷ ಕಾಣ್ಬೇಕು. ಈಗ ಒಂದ್ ವರ್ಷ ಸೊಸಿನ ಇಟ್ಬಿಟ್ಟು ಐದು ವರ್ಷ ಸಾಕ್ಬಿಟ್ರೆ ನಮ್ಗೆ ಫಸಲು ನೀಡುತ್ತೆ. ಆ ರೀತಿ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ. ನಾವ್ ಹಂಗ್ ಮಾಡಿದ್ ಒಂದ್ ವರ್ಷ ಸೊಸಿ ಹಚ್ಚಿ. ನಾವು ಯಾವ್ಯಾವ ತಳಿಗಳು ಈ ಕಡೆ ಇರ್ತಕ್ಕಂಥದ್ದು? ನಮ್ಮಲ್ಲಿ ನಾಟಿ ಮರಗಳೇ ಜಾಸ್ತಿ. ಆ ಮಂಗಳ ನಮ್ಮಲ್ಲಿ ಕಮ್ಮಿ ಅಲ್ಲ, ಮತ್ತ ಆ ಕಡೆ ಬ್ರಹ್ಮಾವರ ಆ ಸೈಡು ಅಂತ ಹೇಳ್ತಾರೆ. ನಮ್ಮಲ್ಲೂ ನಾವು ಅಕ್ಕ ಕಡೆ ಸೊಸಿ ತಗೊಂಬಂದು ನಮ್ಮಲ್ಲೂ ಅದ ಬೇರೆ ಯಾರೋ ಸೊಸಿ ಕೊಟ್ಟಿರುತ್ತೆ ತಂದಿರೋದ್ರಿಂದ ನಮ್ಮಲ್ಲೂ ಒಂದು ಹತ್ತು ಗಿಡ ಇದಾವೆ. ಆದಷ್ಟು ಅದು ಇಳವರಿ ಬರಲ್ಲ. ಈ ಮಂಗಳ ಅಡಿಕೆ ದಪ್ಪ ಬರುತ್ತೆ, ಆದಷ್ಟು ಅದೇನಂತ ಇಳವರಿ ಅನ್ಸಲ್ಲ. ನಮ್ಮ ನಾಟಿ ಸೊಸಿ ಬಹಳ ಒಳ್ಳೆ ಫಸಲು ನೀಡುತ್ತೆ ನಮಗೆ. ಈ ಭಾಗದ ವಾತಾವರಣಕ್ಕೆ ಮಂಗಳ ಬರಲ್ಲ ಅಂತ ಏನು? ಮಂಗಳ ಏನ್ ಬರಲ್ಲ ಅಂತಲ್ಲ, ಅದು ಬರುತ್ತೆ ಸೊಸಿ. ಆದ್ರೆ ನಮ್ಮ ನಾಟಿ ಸೊಸಿ ಫಸ್ಟ್ ನೀಡಿದಂಗೆ ನಮಗೆ ಮಂಗಳ ಸೊಸಿ ಅಂತ ಇಳವರಿ ಬರಲ್ಲ ಅಂತ ನಮ್ಮ ಅನ್ಸಿಕೆ. ಆದ್ರೂ ಇಳವರಿ ಬರೋದಿಲ್ಲ, ಅದು ಕಮ್ಮಿ ಬಹಳ. ಅಡಿಕೆನ ತಗೊಂಡೋಗಿ ಭೂಮಿಗೆ ಹಾಕಿದ್ವಿ ಅಂತ ಹೇಳಿದ್ರೆ ಆ ಒಂದು ವಿಧಾನಗಳು, ಆ ವಿಧಾನಗಳ ಬಗ್ಗೆ ಮಾತಾಡಿ. ವಿಧಾನಗಳು ಅಂದ್ರೆ ನಾವು ಫಸ್ಟಿಗೆ ಅದನ್ನ ಎಲ್ಲ ಭೂಮಿಯನ್ನ ನಮಗೆ ಬಹಳ ಗುಂಡಿ ಇದ್ರೆ ಸ್ವಲ್ಪ ಮಣ್ಣನ್ನ ಕ್ಲೀನ್ ಆಗಿ ತುಂಬ್ಕೊಂಡ್ಬಿಟ್ಟು ಒಂದ್ ತರ ಎಲ್ಲ ಮಟ್ಟ ಮಾಡ್ಕೊಂಡ್ಬಿಟ್ಟು ಭೂಮಿನ, ಆ ಭೂಮಿಯಲ್ಲಿ ನಮಗೆ ಒಂಬತ್ತಡಿ ಕರೆಕ್ಟ್ ಆಗಿ ಅಳತೆ ಮಾಡ್ಕೊಂಡ್ಬಿಟ್ಟು ಎರಡಡಿ ಹಾಳ ಗುಂಡಿ ಹೊಡೆದ್ ಬಿಟ್ಟು ಫಸ್ಟ್ ಕೆಳಗಡೆ ಒಂದ್ ಎರಡ್ ತಟ್ಟಿ ಮಣ್ಣು ಇನ್ನೊಂದ್ ತಟ್ಟಿ ಕೊಡಕೆ ಗೊಬ್ಬರ ಹಾಕ್ಬಿಟ್ಟು ಸೊಸಿಯನ್ನು ಅದನ್ನ ಇಕ್ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಮೇಲೆ ಒಂದು ಪುಟ್ಟಿನ ಅರ್ಧ ಪುಟ್ಟಿ ಅದು ಎಷ್ಟು ಹಿಡಿತೀವಿ ನೋಡಿ, ಅದನ್ನ ಚೆಂದಾಗಿ ಟೈಟ್ ಆಗಿ ತೊಳೆದು ಬಿಟ್ಟು ಸತತವಾಗಿ ಹಚ್ಚಿ ಸಣ್ಣ ನೀರನ್ನ ಒಣಗಿದಿರೋ ಭೂಮಿ ನೀರನ್ನ ನೀಡ್ಬೇಕು. ನೀಡ್ತೀವಿ, ನೀರ್ ಹಾಸ್ಬಿಟ್ಟು ಮತ್ತೆ ಆಮೇಲೆ ಅದು ಮತ್ತೆ ಅದು ಅದು ಹಿಂಬರ್ಕೊಂಡಾದ್ಮೇಲೆ ಮತ್ತೆ ಬೇಕು ಅಂದ್ರೆ ಗಿಡಕ್ಕೆ ಭೂಮಿ ಅದ ನೋಡ್ಬಿಟ್ಟು ನೀರ್ ಬೇಕು ಅಂದ್ರೆ ನೀರ್ ಬಿಡ್ತೀವಿ, ಇಲ್ಲಾಂದ್ರೆ ನೀರ್ ಬಿಡೋದಿಲ್ಲ. ಆತರ ಮಾಡ್ತೀವಿ. ಅಂದ್ರೆ ನಿಮಗೆ ಗೊತ್ತಾಗುತ್ತ ಬೇಕು ನೀರು ಬೇಡ ಅಂತ? ನಮಗೆ ಗೊತ್ತಾಗುತ್ತೆ ಭೂಮಿ ಯಾವಾಗ ಜಾಸ್ತಿ ಒಣಗುತ್ತೆ ಅವಾಗ ಅದು ನೀರ್ ಬೇಕು, ನೀರ್ ಬೇಕು ಸೊಸಿಗೆ. ಆದ್ರಷ್ಟು ನೀರ್ ಬೇರ್ ಬಿಟ್ಕೊಂಡಿರೋದಿಲ್ವಲ್ಲ, ಅದು ಆದಷ್ಟು ಸ್ವಲ್ಪ ಶೀತಾಂಶ ಇಕ್ಬೇಕು ಅವಕ್ಕೆ, ಇಲ್ಲಾಂದ್ರೆ ಬಿಸಿಲಿಗೆ ಒಣಗೋಗ್ತವೆ. ನೀವು ಮಾಡ್ತಕ್ಕಂತ ಪದ್ಧತಿಯಲ್ಲಿ ರಾಸಾಯನಿಕ ಕೃಷಿ ಮಾಡ್ತಾ ಇದ್ರು ಅಥವಾ ಸಾವಯವ ಕೃಷಿ ಮಾಡ್ತಾ ಇದ್ರು? ನಾವು ಎರಡನ್ನೂ ಯೂಸ್ ಮಾಡ್ತೀವಿ. ಆದಷ್ಟು ನಾವು ಸಾವಯವ ಕೃಷಿನ ಸ್ವಲ್ಪ ಒಂದು 60% ಮಾಡ್ತೀವಿ, ಇದು ರಾಸಾಯನಿಕ ಒಂದು 40% ಮಾಡ್ತೀವಿ. ಏನಕ್ಕೋಸ್ಕರ ಈ ಪದ್ಧತಿನ ಅನುಸರಿಸಿದ್ರಿ? ಆದ್ರೂ ಈಗ ನಮ್ಮ ಭೂಮಿಯನ್ನು ಫಲವತ್ತತೆ ಚಂದ ಇಕ್ಬೇಕು ಅಂತಂದ್ರೆ ಕೊಡಕೆ ಗೊಬ್ಬರ ಮಣ್ಣು ಅದನ್ನ ನೀಡಬೇಕು. ಈ ತೀರ ಕೆಮಿಕಲ್ನ ಜಾಸ್ತಿ ಬಳಸ್ತಾದಷ್ಟು ಗಿಡನೂ ಹಾಳಾಗ್ತದೆ, ನಮ್ಮ ಭೂಮಿನೂ ಹಾಳಾಗುತ್ತೆ ಅಂತ ನಮ್ಮ ಅನಿಸಿಕೆಯಲ್ಲಿ ಈ ತರ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ಸಾವಯವ ಗೊಬ್ಬರ ಸಿಗುತ್ತೆ ಅಂತ ಹೇಳ್ತೀರಾ? ಅದು ಸಿಕ್ಕುತ್ತೆ. ನಾವು ಆದಷ್ಟು ಮುಂಚೆ ಎಲ್ಲ ನಾವು ದನ ಕಟ್ಕೊಂಡು ಎಲ್ಲ ಮಾಡ್ತಾ ಇದ್ದು, ಹಸುಗಳೆಲ್ಲ ಕಟ್ಕೊಂಡು ಎಲ್ಲ ಹಾಲು ಕರೆಯೋದು ಆಮೇಲೆ ಹಾಕೋದು ಎಲ್ಲ ಮಾಡ್ತಾ ಇದ್ದು. ಈಗ ಸ್ವಲ್ಪ ನಾವು ಭತ್ತದ ಗದ್ದೆ ಇರೋದ್ರಿಂದ ಹುಲ್ಲಿನ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದೆರಡು ಹಸು ಇದಾವೆ, ಅದು ನಮಗೆ ಸಾಕಾಗೋದಿಲ್ಲ. ಮತ್ತೆ ಬೇರೆ ಕಡೆಯಿಂದ ಕೊಂಡ್ಕೊಂಬರೋದು ಗೊಬ್ಬರನ, ಬೇರೆ ಕಡೆಯಿಂದ ಕುರಿ ಗೊಬ್ಬರ ಸಿಕ್ಕುತ್ತೆ ಅತ್ತಂದು ಹಾಕೋದು, ಆಮೇಲೆ ಕಾಡಿನ ಮಣ್ಣು ಕೆರೆ ಮಣ್ಣನ್ನ ಹೊಡೆದು ಹಾಕೋದು, ಈ ತರ ಎಲ್ಲ ಮಾಡ್ತಿದೀವಿ. ಅಂದ್ರೆ ಕಾಡಿನ ಮಣ್ಣು ಅಂತ ಹೇಳಿದ್ರೆ ಎಲ್ಲಿಂದ ಹೊಡಿಸ್ತೀರಾ ಮಣ್ಣು? ಕಾಡಿಗೆ ಬಿಡೋದಿಲ್ಲ ಸರ್, ಈಗೆಲ್ಲ ಕೆರೆ ಕಟ್ಟೆಗಳು, ಮುಂಚೆಲ್ಲ ಕಾಡಿ ಮಣ್ಣು ಅಷ್ಟು ತರ್ತಿದ್ವು, ಈಗೆಲ್ಲ ಕೆರೆ ಕಟ್ಟೆ ಆಮೇಲೆ ಹೊಲಗಳು ಅವರೇ ಕೊಡ್ತಾರೆ. ಈಗ ಅವರೇ ಭೂಮಿ ಮಣ್ಣನ್ನ ಮಾರಿ ದೆಂಬ ಇರೋದನ್ನ ಮಾರಿ ಟ್ಯಾಕ್ಟರ್ ತಗೊಂಡ್ ತುಂಬ್ಕೊಂಬಂದು ಹಾಕ್ತಿವಿ. ಒಟ್ಟಿನಲ್ಲಿ ನಿಮ್ ಪ್ರಕಾರವಾಗಿ ಸಾವಯವ ಕೃಷಿ ಉತ್ತಮ? ಅದೇ ಉತ್ತಮ, ಯಾಕೆಂದ್ರೆ ನಮಗೆ ಬೆಳೆನೂ ಸ್ವಲ್ಪ ಚೆನ್ನಾಗಿ ನೀಡುತ್ತೆ, ಆಮೇಲೆ ಮರಕ್ಕೂ ಲೈಫ್ ಸಿಕ್ಕುತ್ತೆ ಅಂತ ನಮ್ಮ ಅನಿಸಿಕೆ. ರಾಸಾಯನಿಕ ಗೊಬ್ಬರ ಕೊಷ್ಟು ಭೂಮಿ ಹಾಳಾಗುತ್ತೆ, ಮತ್ತೆ ಮರನೂ ನೋಡಕ್ ಚೆನ್ನಾಗಿರುತ್ತೆ, ಫಸ್ಲು ಸ್ವಲ್ಪ ಇಳುವರಿ ಕಮ್ಮಿ ನಮಗೆ ಗೊತ್ತಾಗುತ್ತೆ, ಇಳುವರಿ ತೂಕ ಬರೋದಿಲ್ಲ. ಆದ್ರೆ ಮರ ಚೆನ್ನಾಗಿ ನೋಡ್ತೇವೆ, ಅಂದ್ರೆ ಒಂದು 4 ದಿವಸ ಚೆನ್ನಾಗಿರೋದು ಮತ್ತೆ 4 ದಿವಸ ಅದು ಅಷ್ಟೇ ಮಣ್ಣಕ್ಕೆ ತಿರುಗೋದು ಈ ತರ ಮಾಡುತ್ತೆ. ಆದ್ರೆ ನಮ್ದು ಸಾವಯವ ಕೃಷಿನೇ ಬಹಳ ಉತ್ತಮ ಅಂತ. ಎಷ್ಟು ವರ್ಷದ್ದು ಗಿಡಗಳು ಇವೆಲ್ಲ? ನಮ್ಮವೆಲ್ಲ ಒಂದು 20-22 ವರ್ಷದವು ಗಿಡಗಳು, ಅದು 10-12 ವರ್ಷದ ಹೋದವೆ, ಈಗ ಒಂದ್ 22 ವರ್ಷದೊಂದು ಇದೆ. ಎಷ್ಟು ವರ್ಷದ ನಂತರವಾಗಿ ಫಸಲನ್ನು ತಗೋತಾ ಇದ್ದೀರಾ? ನಮ್ಮಲ್ಲೆಲ್ಲ ನಮ್ಮ ನೀರಾವರಿ ಆಗಿರೋದ್ರಿಂದ ಒಂದ್ 6 ವರ್ಷಕ್ಕೆ ಫಸಲು ಬಿಡುತ್ತೆ. ಒಳ್ಳೆ ಬೆಳೆ ಕಾಣಬೇಕು ಅಂತಂದ್ರೆ ನಾವು 8-9 ವರ್ಷ ನೋಡ್ಲೇಬೇಕು, ಆವಾಗ ನಮಗೆ ಸ್ವಲ್ಪ ಜಾಸ್ತಿ ಫಸಲು ಬಂತು ಅಂತ ಅನ್ಸೋದು. 6 ವರ್ಷಕ್ಕೆಲ್ಲ 3 ಚೀಲ, 4 ಚೀಲ, 5 ಚೀಲ ಬಿಡ್ತಾವ, ಅದು ಲೆಕ್ಕಕ್ಕೆ ಬರಲ್ಲ. ಏನಿದ್ರು ಒಂದ್ 50 ಚೀಲ, 60 ಚೀಲ ಕೊಯ್ಬೇಕು ಅಂದ್ರೆ ಒಂದ್ 10 ವರ್ಷ ಹತ್ತಿರ ಹೋಗ್ಲೇಬೇಕು. 10 ವರ್ಷ ಹೋಗ್ಲೇಬೇಕು ಅಂತ ಹೇಳಿದ್ರಿ. ಅದ್ರ ಮಧ್ಯದಲ್ಲಿ ತಮ್ಮ ಜೀವನೋಪಾಯಕ್ಕೆ ಏನೇನ್ ಮಾಡ್ಕೊಂಡಿದ್ರಿ? ನಮ್ಮಲ್ಲಿ ಫಸ್ಟ್ ಅಲ್ಲಿ ಬಾಳೆ ಹಾಕಿದ್ವು, ಪುಟ್ಬಾಳೆ, ಪುಟ್ಬಾಳೆನ ಜಾಸ್ತಿ ಹಾಕಿದ್ವು. ಅದು ಪುಟ್ಬಾಳೆ ನಾವು ಗಿಡ ಹಚ್ಚಿ ಏನಂದ 3 ವರ್ಷ ಮಾತ್ರ ಇಟ್ಕೊಂಬೋದಷ್ಟೇ. ಆಮೇಲೆ ಗಿಡಗಳಿಗೆ ಬಹಳ ನೆಳ್ಳ ಜಾಸ್ತಿ ಆಗಿ ಗಿಡ ಬಹಳ ಹೈಟ್ ಹೋಗ್ತವೆ ಅಂತಂದ ಏನ್ ಮಾಡ್ತೀವಿ ನಾವು 3 ವರ್ಷ ಆದ್ಮೇಲೆ ಬಾಳೆನ ತೆಗೆದು ಬಿಡ್ತೀವಿ. ಇನ್ನೇ ನಮ್ಮಲ್ಲಿ ನಮ್ಮ ಏರಿಯಾದಲ್ಲಿ ಬಾಳೆ ಮತ್ತೆ ಅಡಿಕೆ ಬಿಟ್ರೆ ಇನ್ನೇನು ಬರೋದಿಲ್ಲ. ಅದೇ ಏನೋ ಸೈಡ್ ಅಲ್ಲಿ ಸ್ವಲ್ಪ ತೆಂಗಿನ ಮರ ಅದು ಹಾಕಂತೀವಿ, ಅವೆಲ್ಲ ಮನೆಗೆ ನಮಗೆ ಉಪಯೋಗಿಸಿ ಸಹಿ ಬಾಳೆ ಒಂದು ಹಾಕ್ಬೋದಷ್ಟೇ. ನೀನು ಬೆಳೆ ನಮ್ಮಲ್ಲಿ ಶೀತ ಭೂಮಿ ಆಗಿರೋದ್ರಿಂದ ಬೇರೆ ಬೆಳೆ ಬರಲ್ಲ. ಅದೇ ಮಾಡ್ಬೋದು, ನಮಗೆ ಮಾಡಕ್ಕೆ ನಾವು ಪಕ್ಕದಲ್ಲಿ ನಾವು ಇದು ಅದು ಎಲೆ ಅಂಬು ಅವು ಹಾಕಿ ಪಕ್ಕದ ನೀರು ಬಿಟ್ಟರೆ ನಮ್ಮ ತೋಟಕ್ಕೆ ಬಂದು ಆಗ್ಯದು, ಅವಕ್ಕೆ ನೀರು ಹಾಯಂಗಿಲ್ಲ, ಹಾಳಾಗುತ್ತೆ ಅಂತ ನಾವು ಬರೇ ಅಡಿಕೆನೇ ಈಗ ಇರೋದು ನಮ್ದಲ್ಲಿ. ಆ 3 ವರ್ಷ ಬಾಳೆ ಹಾಕಿದ್ವಿ, ಆ ಬಾಳೆ ಕೃಷಿ ಹೇಗ್ ಮಾಡಿದ್ರಿ? ಬಾಳೆ ಕೃಷಿ ಅದಕ್ಕೂ ಒಂದು 3 ಅಡಿ ಗುಂಡಿ ಹೊಡೆದು ಬಿಟ್ಟು ಮಣ್ಣು ಗೊಬ್ಬರ ಧನಿ ಗೊಬ್ಬರ ಮಣ್ಣು ಅದನ್ನೆಲ್ಲ ಹಾಕ್ತು, ಆದಷ್ಟು ಬೆಳೆ ಬಂತು. ಅದ್ರಲ್ಲಿ ನಮ್ಮ ಶೀತ ಭೂಮಿ ಆಗಿರೋದ್ರಿಂದ ಬಾಳೆ ಒಂದ್ ಸ್ವಲ್ಪ ಇಳುವರಿ ಕಮ್ಮಿ ಅನಿಸ್ತು. ಅಲ್ಲಲ್ಲಿಗೆ ಮೇಂಟೈನ್ ತೀರಾ ಲಾಸ್ ಏನಾಗ್ಲಿಲ್ಲ, ಅತಿ ಲಾಭ ಅನಿಸ್ತಿಲ್ಲ, ಸಾಧಾರಣ ಪರವಾಗಿಲ್ಲ. ಯಾವ ತಳಿ ಹಾಕಿದ್ರಿ? ನಾವು ಪುಟ್ಬಾಳೆ ಹಾಕಿದ್ದು, ಪುಟ್ಬಾಳೆನೇ ಹಾಕೋದು ನಮ್ಮಲ್ಲಿ ಸ್ವಲ್ಪ ಇಲ್ಲಿ ಬಿಡೋದು, ಅದನ್ನ ಮಾರ್ಕೆಟಿಗೆ ಪುಟ್ಬಾಳೆನೇ ಉಪಯೋಗಿಸೋದು, ಹಂಗಾಗಿ ಅದೇ ಬೆಳೆನೇ ಹಾಕಿದ್ದು ನಾವು. ಖರ್ಚಿನ ಒಂದು ವ್ಯವಸ್ಥೆ ನೋಡಿದ್ರೆ ಯಾವಷ್ಟು ಖರ್ಚು ಬರುತ್ತೆ ಒಂದು ಎಕರೆಗೆ ತಮ್ಮ ಅನಿಸಿಕೆ ಪ್ರಕಾರ? ಎರಡಕ್ಕೂ ಖರ್ಚೆ ಆದಷ್ಟು ಈಗ ನಮಗೆ ಅಡಿಕೆಗೆ ಖರ್ಚಾಗ್ತಾ ಇರ್ತೈತಿ, ಪಸ್ತಿ ನೀಡ್ತಿರಲ್ಲ. ಬಾಳೆ ಅದು ಒಂದ್ ಸ್ವಲ್ಪ ಅದಕ್ಕೂ ಮೇಂಟೈನ್ ಆಗುತ್ತೆ, ಒಂದ್ ಸ್ವಲ್ಪ ನಮ್ಮ ಜೀವನಪ್ಪನಕ್ಕೆ ಒಂದ್ ಸ್ವಲ್ಪ ಸಿಕ್ಕುತ್ತೆ. ಆಮೇಲೆ ಆ ದುಡ್ಡನ್ನು ತೆಗದಿ ಬಾಳೆ ಅಡಿಕೆಗೆ ಇಂಪ್ರೂವ್ ಮಾಡ್ತೀವಿ. ಆಮೇಲೆ ಬಾಳೆಗೂ ಸೀಮೆ ಗೊಬ್ಬರ ಮತ್ತು ಅದು ಅದಕ್ಕೂ ಸ್ವಲ್ಪ ಹಾಕ್ಬೇಕು, ಅದಕ್ಕೂ ಸ್ವಲ್ಪ ಏನೋ ಸ್ವಲ್ಪ ನೀಡುತ್ತಷ್ಟೇ. ಒಂದ 100ರಲ್ಲಿ ಒಂದ್ ನಮಗೆ 40-20% ನಮಗೆ ಉಪಯೋಗಿಸಿ ಉಳಿಕೆದಲ್ಲ ತೋಟಕ್ಕೆ ಅಡಿಕೆಗೆ ಬಂಡವಾಳ ಹಾಕ್ಬೇಕು. ಅದನ್ನ ಅಡಿಕೆನೇ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೆ ವರ್ಷಕ್ಕೆ? ವರ್ಷಕ್ಕೆ ಸರ್ ನಾವು ಮಾಡ್ದಂಗೆ ಅತಿ ಜಾಸ್ತಿ ಮಾಡಿದ್ರು ಖರ್ಚು ಜಾಸ್ತಿ ಆಗುತ್ತೆ. ನಾವು ನೋಡೋದ ಮೀಡಿಯಂ, ನಾವು ಸ್ವಂತ ಕೆಲಸ ಮಾಡ್ಕೊಂಡು ಮೀಡಿಯಂ ಮೇಲೆ ಮಾಡ್ಕೊಬೇಕು ಅಂತಂದ್ರೆ ಒಂದ್ ವರ್ಷಕ್ಕೆ ಕಮ್ಮಿ ಇಲ್ಲ ಅಂತಂದ್ರೆ ಒಂದ್ 50,000 ರೂಪಾಯಿ ಮಾಡ್ಲೇಬೇಕಾಗುತ್ತೆ ಸಣ್ಣ ಗಿಡಕ್ಕೆ. ಮತ್ತೆ ಅತಿ ದೊಡ್ಡ ಗಿಡ ಆದ್ಮೇಲೆ 1,00,000 ರೂಪಾಯಿ ಬೇಕು. ಅದಾಗಿರೋದ್ರಿಂದ ನಮಗೂ 6 ವರ್ಷದ ಮೇಲೆ ಒಂದ್ ಸ್ವಲ್ಪ ನಮಗೆ ಫಸಲು ಕಾಣೋದು. ಚಿಕ್ಕ ಗಿಡಕ್ಕೆ 50,000, ದೊಡ್ಡ ಗಿಡಕ್ಕೆ 1,00,000 ಅಂತ ಹೇಳಿದ್ರಿ, ಏನಾದ್ರೂ ವ್ಯತ್ಯಾಸ? ವ್ಯತ್ಯಾಸ ಅಂತಂದ್ರೆ ಸಣ್ಣ ಗಿಡಕ್ಕೆ 1 ಪುಟ್ಟಿ ಹಾಕ್ಬೇಕು ಮಣ್ಣು, 1 ಪುಟ್ಟಿ ಧನಿ ಗೊಬ್ಬರ, ಒಂದು 1/2 ಪುಟ್ಟಿ ಹಾಕ್ರೆ ನಡೀತೈತೆ. ದೊಡ್ಡ ಗಿಡಕ್ಕೆ 2 ಪುಟ್ಟಿ ಧನಿ ಗೊಬ್ಬರ ಹಾಕ್ಬೇಕಾಗುತ್ತೆ, ಒಂದು 5 ತಟ್ಟಿ ಮಣ್ಣು ಹಾಕ್ಬೇಕಾಗುತ್ತೆ. ಆದ್ರಿಂದ ನಮಗೆ ಆ ಬಂಡವಾಳ ಜಾಸ್ತಿ ಬೇಕಾಗಬಹುದು. ಅದ್ರ ತಕ್ಕನಾಗಿ ಇಳುವರಿನೂ ಬರುತ್ತೆ? ಇಳುವರಿನೂ ಬರುತ್ತೆ. ನೀವು ನಾವು ಕೆಲಸ ಮಾಡಿದಷ್ಟು ಭೂಮಿ ಫಲವತ್ತತೆ ಆಗಿ ಫಸಲು ಚೆನ್ನಾಗಿ ಬಿಡುತ್ತೆ, ನಿಬ್ಬಿಡ ಗಿಡ ನೀಡುತ್ತೆ. ಏನ್ ನಮ್ಗೆ ಅದಕ್ಕಾಗ್ತಷ್ಟು ನಮಗೆ ಬರುತ್ತೆ, ಲಾಭ ಬರುತ್ತೆ. ಆದ್ರೆ ಅತಿ ಲಾಭ ಬರುತ್ತೆ ಅಂತ ಅತಿ ಜಾಸ್ತಿ ಹಾಕಂಗಿಲ್ಲ. ನಮ್ಗೆ ಅತಿ ಜಾಸ್ತಿ ಹಾಕೋದ್ರೆ ನಮಗೆ ಖರ್ಚು ಜಾಸ್ತಿ ಆಗಿ ಆದಾಯ ಕಮ್ಮಿ ಆಗುತ್ತೆ. ಹಂಗಾಗಿ ನಾವು ಮೀಡಿಯಂ ಎತ್ತಿ ಎಷ್ಟು ಕೊಡ್ಬೇಕು ಅಷ್ಟನ್ನೇ ಕೊಡ್ಬೇಕು, ಜಾಸ್ತಿ ಕೊಟ್ರೆ ನಮಗೆ ಲಾಸ್ ಅಂತ ಅನ್ಸುತ್ತೆ. ಇತ್ತೀಚಿನ ದಿನದಲ್ಲಿ ಅಡಿಕೆಗೆ ಬರ್ತಕ್ಕಂತಹ ರೋಗಗಳ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ತೋಟದಲ್ಲಿ ಯಾವ್ಯಾವ ರೋಗ ಬಂತು, ಏನ್ ಮಾಡಿದ್ರಿ? ನಮ್ಮಲ್ಲಿ ಒಂದು ಅಷ್ಟು ಮುಂಡಿ ರೋಗ ಬರುತ್ತೆ, ಆಮೇಲೆ ಹಿಡುಗಳು ಮುಂಡಿ ರೋಗ ಬರುತ್ತೆ, ಆಮೇಲೆ ವಾರೆಗಣ್ಣು ಆಗುತ್ತೆ. ಅದಕ್ಕೆ ಆದಷ್ಟು ಕೆಮಿಕಲ್ ಒಂದ್ ಸ್ವಲ್ಪ ಆಗ್ತು, ಆದಷ್ಟು ಕೆಮಿಕಲ್ಕಿಂತ ಅದು ಮಾಮೂಲಿ ಏನೋ ಮಾಡಕ್ ಬರಲ್ಲ, ಆಗ್ತಾ ಇರುತ್ತೆ. ನಾವು ನೋಡ ಆದಷ್ಟು ಕೆಮಿಕಲ್ ಹಾಕೋದು, ಅದು ಔಷಧಿ ಔಷಧಿ ಒಂದ್ ಸ್ವಲ್ಪ ತಂದು ಹಾಕೋದು, ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡೋದು, ಹಿಂಗೆಲ್ಲ ಮಾಡ್ತಾ ಇದೀವಿ. ಆದಷ್ಟು ಗಿಡಗಳು ಒಂದೊಂದು ಚೇತರಿಸ್ಕೊಂತವೆ, ಒಂದೊಂದು ಹೋಗವು ಮತ್ತೆ ಅದು ರೋಗ ಜಾಸ್ತಿ ಹೋಗೇ ಬಿಡ್ತಾವೆ ಗಿಡಗಳು. ಅಷ್ಟೊಂದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಕೃಷಿ ಅಧಿಕಾರಿಗಳನ್ನ ತಾವೇನು ಭೇಟಿ ಆಗಿಲ್ಲ? ಕೃಷಿ ಅಧಿಕಾರಿಗಳಿಗೆ ಹೋದಾಗ ನಾವು ಗ್ರಾಮ ಪಂಚಾಯತ್ಗೆ ಇದು ಕೃಷಿ ಇದ್ರಲ್ಲಿ ಕೇಳ್ತೀವಿ, ಈ ತರ ಮಾಡ್ರಿ ಅಂತಾರೆ. ಆದಷ್ಟು ಮಾಡ್ತೀವಿ, ಆದ್ರೆ ಮಾಡಿದ್ರು ಅದರಲ್ಲಿ ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇದೆ. ಹೆಚ್ಚು ಜಾಸ್ತಿ ರೋಗ ಹೆಚ್ಚು ಜಾಸ್ತಿ ಆಗಿದ್ರೆ ಹೋಗಿ ಮರನೇ ಹೋಗ್ತವೆ. ಏನಾರು ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ನಾವು ಹಾಕಿದ ಕೆಮಿಕಲ್ ಕೆಲಸ ಮಾಡ್ತು ಅಂದ್ರೆ ಮರ ಬದುಕಂತ. ಇದ್ಯಾವ್ದೋ ಓರೆ ರೋಗ ಅಂತ ಹೇಳಿದ್ರಿ, ಅದ್ರ ಲಕ್ಷಣಗಳ ಬಗ್ಗೆ ಏನ್ ಹೇಳ್ತೀರಿ? ಅದು ಸುಳಿ ಇದೆಯಲ್ಲ, ಹೋಗ್ತಾ ಹೋಗ್ತಾ ಹೋಗ್ತಾ ಬಾಗುತ್ತೆ, ಗಣ್ಣುಗಳು ಚೊಟ್ಟವಾಗಿ ಹೋಗ್ತಾವೆ, ಹಿಂಗೆ ಚೊಟ್ಟವಾಗಿ ಹೋಗಿ ಆಮೇಲೆ ಲಾಸ್ಟಿಗೆ ಏನಾಗುತ್ತೆ, ಹಂಗೆ ಇದಾಗ ಹಂಗೆ ಮರ ಒಣಗಿ ಒಣಗಿ ಕೆಳಗೆ ಬೀಳುತ್ತೆ. ಬೇರೆ ಗಿಡಕ್ಕೆ ತೊಂದರೆ ಆಗಲ್ವಾ? ಬೇರೆ ಗಿಡಕ್ಕೇನು ತೊಂದರೆ ಆಗಲ್ಲ, ನಮಗೆ ಬೇರೆ ಗಿಡಕ್ಕೇನು ತೊಂದರೆ ಆಗಲ್ಲ, ಆಗಿಲ್ಲ. ಒಂದ್ 550 ಗಿಡದಲ್ಲಿ ಅಂತ ಒಂದ್ ಕಮ್ಮಿ ಅಂತಂದ್ರೆ ಒಂದು 5-6 ಇರ್ತಾವ ಅಷ್ಟೇ, ಇನ್ನೇನು ಆಗಲ್ಲ. ಮತ್ ಹೋಗ್ತವೆ, ಮತ್ತೆ ಮಾಡುತ್ತೆ, ಅತಿ ಇದು ಇದಾಯ್ತು ಅಂದ್ರೆ ಅದನ್ನ ಕಡ್ದು ಬಿಟ್ಟು ಪಕ್ಕಕ್ಕೆ ಬೇರೆ ಗಿಡನ ಹಚ್ಚಿತ್ತೀವಿ ನಾವು. ಅದ್ರ ಜೊತೆಗೆ ಮತ್ ಬೇರೆ ಏನೇನು ಸಮಸ್ಯೆಗಳನ್ನ ಎದುರಿಸ್ತೀರಿ ತೋಟದಲ್ಲಿ? ದಿನನಿತ್ಯ ಎದುರಿಸಲೇಬೇಕಾಗುತ್ತೆ. ಅದು ಇದ್ದ ಮರ ಅಂದಮೇಲೆ 500 ಮರದಲ್ಲಿ ಒಂದ್ ಎಕರೆಗೆ 550 ಗಿಡದಲ್ಲಿ ಕಮ್ಮಿ ಅಂತಂದ್ರೆ ಒಂದ್ 50 ಗಿಡ ರೋಗದಲ್ಲೇ ಇರ್ತಾವ. ಕೆಮಿಕಲ್ ಹಾಕೋದು, ಅದ್ರಲ್ಲಿ ಕೆಮಿಕಲ್ ಚೇತರಿಸ್ಕೊಂಡು ವೈನಾಗ ವೈನ ಆಗ್ತವೆ, ಹೋಗೇ ಬಿಡ್ತವೆ. ಅದ್ಕಂಡು ಏನ್ ಮಾಡ್ತೀವಿ, ತೀರದ್ ಹೋಗೋದೆ ಅಂತ ಅಂದಾಗ ಏನ್ ಮಾಡ್ತೀವಿ, ಅದನ್ನ ತೀರ ಹೋಗಿದ್ರೆ ಮರನ ಕಡ್ದು ಬಿಟ್ಟು ಹಚ್ಚಿತಿ ಗಿಡನ, ಇಲ್ಲ ಅಂತಂದ್ರೆ ಪಕ್ಕಕ್ಕೆ ಒಂದ ನೆಡ್ತೀವಿ, ಅದು ಇರಲಿ, ಆಮೇಲೆ ಇದು ಇದಕ್ಕೂ ಆಗ್ತಿರ್ತೀವಿ ಅದಕ್ಕೂ ಆಗ್ತಾ ಇರ್ತೀವಿ. ಬೇಸಿಗೆಯಲ್ಲಿ ಹರಡುವುದರ ಸಮಸ್ಯೆ ಅಂತ ಇದೆ, ನಿಮ್ಮ ತೋಟದಲ್ಲಿ ಏನಾದ್ರೂ ಆತರ ಸಮಸ್ಯೆ ಇದೆ ಸರ್? ಇದು ಈಟಿನಿಂದ ಪರಿಸರ ಇದಾಗಿರೋದ್ರಿಂದ ನಾವೇನೋ ಮಾಡಕ್ ಬರಲ್ಲ, ಈಟ್ ಬಂದಾಗ ಅದು ಉದುರೋದು ಸಾಮಾನ್ಯ. ಅದು ಅದಕ್ಕೇನಪ್ಪ ಅಂದ್ರೆ ನೀರ್ ಬಿಟ್ಟಿಸಿದ್ರೆ ಕಂಟ್ರೋಲ್ ಆಗಲ್ಲ. ನಮ್ದು ಏನೈತಿ, ನಾವು ಆತರ ಮಾಡ್ತಾ ಇರ್ತೀವಿ. ಪ್ರಕೃತಿ ಮುಂದೆ ನಾವೇನೋ ಮಾಡಕ್ ಬರಲ್ಲ, ಎಷ್ಟು ನೀಡುತ್ತೋ ಅಷ್ಟೇ ಬೆಳೆ. ಅದಾಗೆ ನಿಲ್ಸೋ, ನಾವಂತೂ ಇನ್ನೇನು ನಿಲ್ಸಕ್ ಆಗಲ್ಲ. ಪ್ರಕೃತಿ ಅತಿ ಹೆಚ್ಚು ಈಟ್ ಆತು ಅಂತಂದ್ರೆ ಅದು ಹಳ್ಳು ಉದ್ರದ್ದು ಸಹಜ. ಕೃಷಿ ಇಲಾಖೆ ಹೇಳ್ತಾರೆ ಬೋರನ್ ಹಾಕ್ರಿ, ಮತ್ತಿನ್ನೇ ಯಾವ ಒಂದ್ ಎರಡ್ ಮೂರ್ ತರದ ಔಷಧಿ ಹೇಳ್ತಾರೆ, ಅವನು ತಂದು ಹಾಕ್ತಿವಿ. ಅದಕ್ಕೂ ಆದಷ್ಟು ನಿಲ್ಲವ ಹಾಕು, ನಾವೇನ್ ಜಾಸ್ತಿ ಅದನ್ನ ಯೂಸ್ ಮಾಡಲ್ಲ. ಒಂದ್ಸತಿ ಎರಡ್ ಸತಿ ಹಾಕ್ತಿವಿ, ಕೈ ಬಿಡ್ತೀವಿ, ಇನ್ನೇ ಮಾಡಕ್ ಆಗುತ್ತೆ ಅಂತ ಅಷ್ಟೇ ನಾವು ಇದು ಮಾಡೋದು. ತೋಟಕ್ಕೆ ನೀರು ಅತಿ ಮುಖ್ಯ. ಆ ನೀರಿನ ಪದ್ಧತಿಯಲ್ಲಿ ತಾವು ಯಾವ ರೀತಿ ಏನ್ ಮಾಡ್ಕೊಂಡಿದ್ದೀರಿ ನೀರಿನ ನಿರ್ವಹಣೆ? ನೀರಿನ ನಿರ್ವಹಣೆ ನಮ್ಮ ಅಲ್ಲಿ ಭದ್ರಾ ನಾಲೆಯಿಂದ ನೀರ್ ಬಿಡ್ತಾರೆ. ಒಂದ ಮಳೆ ಭೂಮಿ ಆದ್ರೆ ನಾವು ಒಂದ 30 ದಿವಸಕ್ಕೆ ಅದಕ್ಕೆ ಅದ ಸತತ ನೀರ್ ಕೊಡ್ತೀವಿ. ಎರೆ ಭೂಮಿ ಆದ್ರೆ ಒಂದ 40 ದಿವಸ ಕೊಡ್ತೀವಿ. ಇವಾಗ 40 ದಿವಸ ಆದ್ಮೇಲೆ ಮತ್ತೇನಾರ ಹುಲ್ಲಾಯ್ತು ಅಂತಂದ್ರೆ ಕಂಟ್ರಿಬ್ಯೂಷನ್ ಮಾಡಿದ್ರೆ ಕಂಟ್ರಿಬ್ಯೂಷನ್ ಮಾಡ್ತೀವಿ. ಮತ್ತೇನ ನೀರ್ ಬಿಡೋದು, ಮತ್ ಮೂವತ್ತು ದಿವಸ ಆದ್ಮೇಲೆ ನೀರ್ ಬಿಡೋದು, ಮತ್ತೆ ಎರೆ ಭೂಮಿಯಲ್ಲಿ 40 ದಿವಸ ಬಿಡೋದು. ಇದನ್ನ ಬಿಟ್ರೆ ಮತ್ತೆ ಏನಾರ ಅಕಸ್ಮಾತ್ ನಮ್ಮ ಭದ್ರಾ ನಾಲೆಯಲ್ಲಿ ಏನಾರ ನೀರು ಅಂದ್ರೆ ಬಿಟ್ಟೇ ಬಿಡ್ತಾರೆ, ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಬಿಡಲ್ಲ. ಆವಾಗ ನಮ್ದೊಂದು ಬೋರ್ ಇದೆ, ಬೋರ್ ನಲ್ಲೇ ನಾವು ಅದನ್ನ ಸ್ಪ್ರಿಂಕ್ಲೇನ್ ಮಾಡ್ಬಿಟ್ಟು ನೀರನ್ನ ಹೊಡಿತೀವಿ. ಅದನ್ನ ಯಾವ ರೀತಿ ನೀರಾಯಿಸ್ತೀರಿ? ಅದನ್ನ ನಾವು ಗಿಡಕ್ಕೆ ಸತತವಾಗಿ ಒಂದ 5-6 ಗಂಟೆ ಹೊಡಿತೀವಿ. ಮತ್ತೆ ಅದು ಭೂಮಿ ಸ್ವಲ್ಪ ಒಂದು 2-3-4 ಇಂಚ್ ಭೂಮಿ ನೆನೆಯಿತು ಅಂದಾಗ ಮತ್ತೆ ಅದನ್ನ ಬೇರೆ ಕಡೆಗೆ ಹಾಕ್ತಿವಿ. ಅಂದ್ರೆ ಸತತವಾಗಿ ತುಂಬಾ ನೀರ್ ಕೊಡಕ್ಕಾಗಲ್ಲ, ಸ್ವಲ್ಪ ಆದಷ್ಟು ತೀರಾ ಭೂಮಿ ತ್ಯಾವದಲ್ಲಿ ಇಕ್ತೀವಿ. ಅದನ್ನ ಬಿಟ್ಟರೆ ಅಷ್ಟೇ ಮಾಡೋದು ನಾವು, ಯೂಸ್ ಮಾಡ್ತೀವಿ ನಾವು. ಆವಾಗ ಎಲ್ಲ ಭೂಮಿ ಎಲ್ಲ ಕ್ಲೀನ್ ಆಗಿ ಕಳೆ ಎಲ್ಲ ಹೋಗುತ್ತೆ. ವರ್ಷಕ್ಕೆ ಒಂದೇ ಟೈಮ್ ಹೊಡೆಯೋದು, ಪದೇ ಪದೇ ಹೊಡೆದ್ರೆ ಮರಕ್ಕೆ ಮತ್ತೆ ಭೂಮಿ ಹಾಳಾಗುತ್ತೆ ಅಂತ ನಾವು ಹೊಡೆಯೋದಿಲ್ಲ. ಮತ್ತೆ ಅಡಿಕೆಯಲ್ಲಿ ಎಲೆ ಚುಕ್ಕಿ ರೋಗ, ಅರಿಶಿನದ ರೋಗ ಅದೇನಾದ್ರು ಬಂತ? ಅದು ಬರುತ್ತೆ. ಸಣ್ಣ ಗಿಡದಲ್ಲಿ ಒಂದ 4 ವರ್ಷ ಗಿಡಗಳಿಗೆಲ್ಲ ಔಷಧಿ ಸ್ಪ್ರೇ ಮಾಡ್ತೀವಿ. ದೊಡ್ಡ ಗಿಡಕ್ಕೆ ಏನು ಮಾಡಕ್ ಆಗೋದಿಲ್ಲ, ಅದು ಅವೆಲ್ಲ ಏನ್ ಮಾಡಕ್ಕೆ ಬಹಳ ಮರ ಇಟ್ಟಿರೋದ್ರಿಂದ ನಾವು ಔಷಧಿ ಸ್ಪ್ರೇ ಮಾಡಕ್ ಆಗಲ್ಲ. ಅದು ಕೆಲವೊಂದ್ ಜನ ಮಾಡೋರು ಹಿಂಗಾರಕ್ಕೆ ಇದು ಕೊಳೆ ರೋಗ ಬೀಳುತ್ತೆ ಅಂತ ಅದೆಲ್ಲ ಹಿಂಗಾರ ಅವರು ಹೊಡಿತಾರೆ. ನಾವ್ ಇಲ್ಲಿವರೆಗೆ ಏನು ಹೊಡೆದಿಲ್ಲ. ನಾವು ಧನ ಗೊಬ್ಬರ ಅದು ಯೂಸ್ ಮಾಡ್ತೀವಿ ಸಾಕು, ಏನ್ ಅಲ್ಲಿಗೆಲ್ಲ ಮಾಡಕ್ ಆಗೋದಿಲ್ಲ ನಮ್ ಕೈಯಿಂದ, ಅತಿ ಹೆಚ್ಚು ಖರ್ಚು ಬರುತ್ತೆ ಸುಮ್ಕಿ ಅಂತಂದು ಕೆಮಿಕಲ್ ಜಾಸ್ತಿ ಯಾಕೆ ಯೂಸ್ ಮಾಡಕೋನ ಅಂತ ನಾವು ಔಷಧಿಯನ್ನು ಸ್ಪ್ರೇ ಮಾಡಿಲ್ಲ. ಏನ್ 3-4 ವರ್ಷ ಗಿಡಗಳಿಗೆ ಮಾತ್ರ ಔಷಧಿ ಹೊಡೆಯದಷ್ಟೇ. ಆದಷ್ಟು ನಮ್ಮಲ್ಲಿ ಕಮ್ಮಿ ರೋಗ, ಕೊಡಕೆ ಗೊಬ್ಬರ ಯೂಸ್ ಮಾಡಿದಷ್ಟು ಮಣ್ಣು ಕೊಡಕೆ ಗೊಬ್ಬರ ಯೂಸ್ ಮಾಡಿದ್ರು ರೋಗ ಕಮ್ಮಿ. ಸೀಮೆ ಗೊಬ್ಬರ ಅತಿ ಹೆಚ್ಚು ಜಾಸ್ತಿ ಬರೆದಷ್ಟು ಅಡಿಕೆ ಗಿಡಕ್ಕೆ ರೋಗ. ಈಗ ಒಂದ್ 5 ವರ್ಷದಿಂದ ನಾವೇ ಮಾಡ್ತಾ ಇದೀವಿ. ಈಗ ನಾವು ಬೇರೆ ಕೆಲ್ಸಕ್ಕೇನು ಹೋಗೋದಿಲ್ಲ, ನಮ್ಮ ಮನೆ ಇರೋದ್ರಿಂದ ನಾವೇ ಬೇಯಿಸ್ಬಿಟ್ಟು ಅದನ್ನ ಮಾರ್ಕೆಟ್ ಹಾಕೋದು, ನಮಗೆ ಬೇಕಾದ ಬಿಡೋದು, ಈ ತರ ಮಾಡ್ಕೊಂತೀವಿ ನಾವು. ಅದ್ರದ್ದು ಖರ್ಚು ಬಗ್ಗೆ ಜಾಸ್ತಿ ಅನ್ಸಲ್ಲ, ಅದು ಖರ್ಚು ಬರುತ್ತೆ, ಆದಷ್ಟು ಪರವಾಗಿಲ್ಲ. ಏನಾಗ ನಾವು ಮಾಡ್ಕೊಂಡ್ರೆ ಖರ್ಚು, ನಾವು ಸ್ವಂತ ಕೆಲಸ ಮಾಡೋದ್ರಿಂದ ಖರ್ಚು ಕಮ್ಮಿ ಬರುತ್ತೆ. ಎಲ್ಲ ಲೇಬರ್ ಶಿಫ್ಟ್ ಮಾಡಿದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಅನ್ಸುತ್ತೆ, ಆದ್ರೂ ಏನ್ ಪರವಾಗಿಲ್ಲ. ಅವರು ಮಾಡ್ತಾರಲ್ಲ ಚೇಣರು, ಅವ್ರಿಗೆ ಕೊಟ್ಟು ನಾವು ಕಾಯಕ್ಕಿಂತ ಈಗ ನಮ್ದೇ ಬೇಸಿಗೆ ನಾವೇ ಮಾಡ್ಕೊಂಡ್ರೆ ಈಗ ನಮ್ಗೆ ಅವ್ರಿಗೂ ಖರ್ಚು ಬಂದಿರುತ್ತೆ, ನಮಗೂ ಖರ್ಚು ಬಂದಿರುತ್ತೆ, ಇನ್ನೊಂದ್ ಸ್ವಲ್ಪ ನಮಗೆ ಲಾಭ ಅನ್ಸುತ್ತೆ ಚೇಣಿ ಕೊಡಕ್ಕಿಂತ, ಅದ್ರಲ್ಲಿ ಸ್ವಲ್ಪ ಲಾಭ ಅನ್ಸುತ್ತೆ. ಕೂಲಿ ಕಾರ್ಮಿಕರ ಸಮಸ್ಯೆ ಜಾಸ್ತಿ, ನೀವೇನ್ ಮಾಡ್ಕೊಂಡಿದ್ದೀರಿ? ನಾವು ಕೂಲಿ ಕಾರ್ಮಿಕರ ಕೂಲಿ ಬೇಕು ಅಂತ ಕೂಲಿ ಕಾರ್ಮಿಕರು ಕರ್ಕಂತೀವಿ. ಈಗ ನಮ್ದು ಆದಷ್ಟು ನಾವು ಮಾಡಬಹುದು, ನಮಗೆ ಇಷ್ಟು ಕೆಲಸ ಮಾಡಕ್ ಆಗುತ್ತೆ ಅಂದ್ರೆ ಅಷ್ಟನ್ನ ನಾವೇ ಮಾಡ್ಕೊಂತೀವಿ. ಇದು ಚೇಣಿ ಮಾಡಿಸ್ಬೇಕಾದ್ರೆ ಅಡಿಕೆ ಕೊಯ್ಯಕ್ಕೆ ಏನ್ ಮಾಡ್ತೀರಿ? ಜನ ಕರ್ಕಂತೀವಿ ನಾವು. ಅಂದ್ರೆ ಕೆಲವರು ಮಿಷಿನ್ ಎಲ್ಲ ತಂದ್ಕೊಂಡಿದ್ದಾರೆ, ಅಡಿಕೆ ಸುಲಿಯ ಮಿಷಿನ್, ಅದು ಪರವಾಗಿಲ್ಲ. ಇವತ್ತು ಅಡಿಕೆ ಸುಲಿಯ ಮಿಷಿನ್ ಇರೋದ್ರಿಂದ ಲೇಬರ್ಸ್ ಸ್ವಲ್ಪ ಕಮ್ಮಿ ಆದ್ರೂ ಅಡಿಕೆ ಬೇಯಿಸ್ಕೊಂಬೋದು, ರೆಡಿ ಮಾಡ್ಕೊಬಹುದು, ಏನ್ ತೊಂದರೆ ಇಲ್ಲ. ಮಿಷಿನ್ ಆದಷ್ಟು ಉತ್ತಮನೇ, ಅದಕ್ಕೂ ಲೇಬರ್ಸ್ ಬೇಕು. ಆದ್ರೆ 10 ಜನ ಇರೋತಕ್ಕ 5 ಜನ ಇದ್ರು ಮಿಷಿನ್ ಅಲ್ಲಿ ಮೇಂಟೆನೆನ್ಸ್ ಮಾಡ್ಕೊಬಹುದು. ಅಡಿಕೆ ಎಲ್ಲ ಬಂತು, ಕೊಯ್ಸಿದ್ರಿ, ಎಲ್ಲ ಮಾಡಿದ್ರಿ, ಮಾರ್ಕೆಟಿಂಗ್ ಮಾಡ್ಬೇಕು ಅಂತಂದ್ರೆ ನಿಮಗೆ ಒಳ್ಳೆ ಬೆಲೆ ಸಿಗಬೇಕು, ಯಾವ ರೀತಿ ಮಾಡ್ತೀರಿ? ನಮ್ದಿಲ್ಲಿ ತರೀಕೆರೆ ಮಾರ್ಕೆಟ್ ಇದೆ, ಆ ಮಾರ್ಕೆಟ್ ತಗೊಂಡು ಹತ್ರ ಅವತ್ತಿನ ಏನ್ ಬೆಲೆ ಇರುತ್ತೆ ಅವತ್ತು ವ್ಯಾಪಾರಸ್ಥರು ರೇಟ್ ಕೊಡ್ತಾರೆ. ಅದು ಮಾಲು ನಾವು ಒಳ್ಳೆ ಮಾಲ್ ಚೆನ್ನಾಗಿದ್ರೆ ಮಾಲ್ ಅದಕ್ಕೆ ಒಳ್ಳೆ ರೇಟ್ ಕೊಡ್ತಾರೆ. ನಮ್ದು ಸ್ವಲ್ಪ ಮಾಲ್ ಎಲ್ಲಾರು ಕೆಟ್ಟಿ ಪಟ್ಟಿ ಹೋಗಿತ್ತು ಅಂತಂದ್ರೆ ಆ ಮಾಲಿಗೆ ತಕ್ಕ ರೇಟ್ ಕೇಳ್ತಾರೆ, ಒಳ್ಳೆ ಮಾಲಿಗೆ ಒಳ್ಳೆ ರೇಟೇ ಕೊಟ್ಟು ತಗೊಂತಾರೆ. ನಾವು ಅಲ್ಲಿ ತೆರಿಗೆ ಮಂಡಿಗೆ ಮಾರ್ಕೆಟ್ಗೆ ಹಾಕ್ತಿವಿ. ಮಂಡಿ ಏನಾಕಕ್ ಹೋಗಲ್ಲ, ಅದು ಮಾರ್ಕೆಟ್ ಇದೆ ಮಾರ್ಕೆಟ್ಗೆ ಹಾಕ್ತಿವಿ. ಆಮೇಲೆ ಕೆಲವು ಜನ ವ್ಯಾಪಾರಸ್ಥರೇ ಬಂದು ಮನೆ ತಕೊ ಬರ್ತಾರೆ, ನಮಗೆ ಎಲ್ಲ ಪರವಾಗಿಲ್ಲ ಅದೇ ರೇಟ್ ನಮಗೆ ಮಂಡಿಲಿ ಏನು ಮಾರ್ಕೆಟ್ ಪೇಪರ್ ರೇಟ್ ಬಂದಿರ್ತೈತೆ ಅದೇ ರೇಟ್ ಇಲ್ಲೇ ಕೊಂಡ್ಕೊಂತಾರೆ ಏನಾದ್ರೆ ನಾವು ಅದೇ ರೇಟಿಗೆ ಬಿಡ್ತೀವಿ ಮಾರ್ಕೆಟ್ಗೆ. ಮಾಲಿನ ಸ್ಟಾಕ್ ಮಾಡಲ್ಲ ಮಾಲು, ನಮ್ಮ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಮಾಲ್ ಸ್ಟಾಕ್ ಮಾಡೋದಿದ್ರೆ ಮಾಡ್ತೀವಿ, ಇಲ್ಲ ನಮಗೆ ದುಡ್ಡಿನ ಅವಶ್ಯಕತೆ ಇತ್ತು ಅಂದ್ರೆ ಬಿಡ್ತೀವಿ ಮಾರ್ಕೆಟ್. ತೋಟದಲ್ಲಿ ಸೈಡ್ಗೆಲ್ಲ ನೋಡ್ತಾ ಹೋದ್ರೆ ಮಧ್ಯದಲ್ಲಿ ತೆಂಗಿನ ಮರ ಕೂಡ ಸಾಕಿದಿರಿ, ಏನಕ್ಕೋಸ್ಕರ ಮತ್ತೆ ಅದರದೊಂದು ಆದಾಯ? ಅದು ಈಗೆಲ್ಲ ಮುಂಚೆ ನಮಗೆ ಬೇಕಾಗಿತ್ತು ತೆಂಗಿನ ಮರ ಇರೋದ್ರಿಂದ, ಈಗ ನಮಗೆ ಕಾಯಿ ಬೇಕಾಗುತ್ತೆ ಮನೆಗೆ, ಕಾಯಿ ಉಪಯೋಗಿಸ್ಕೊಂತೀವಿ. ಆಮೇಲೆ ರಟ್ಟೆಗಳಿದ್ರೆ ನೀರೊಲಿಗೆ ಮತ್ತೆ ಸ್ವಲ್ಪ ಅಡಿಕೆ ಬೇಸಕ್ಕೆ ಅದಕ್ಕೆಲ್ಲ ಆಗ್ತವೆ. ಆದಷ್ಟು ಅತಿ ಅಡಿಕೆಲಿ ತೆಂಗು ಹಾಕಿದ್ರೆ ಅಡಿಕೆ ಇಳುವರಿ ಕಮ್ಮಿ ಆಗುತ್ತೆ ಅಂತಂದು ಸ್ವಲ್ಪ ಹಾಕಂತೀವಿ, ಸುತ್ತಾಪತ್ತ ಅಲ್ಲೊಂದು ಇಲ್ಲೊಂದು ಮರ ಹಾಕಂತೀವಿ. ಅದರಿಂದ ಹಳ್ಳಿಲು ಅದು ಮಾಡಿ ಅಡಿಕೆ ಗಿಡಕ್ಕೆ ಸ್ವಲ್ಪ ಹಾನಿ ಆಗುತ್ತೆ. ಇವತ್ತು ಅಡಿಕೆ ಗಿಡಕ್ಕೆ ಮತ್ತೆ ತೆಂಗಿನ ಮರಕ್ಕೆ ಟ್ಯಾಲಿ ಮಾಡಿದ್ರೆ ಅಡಿಕೆಯಲ್ಲಿ ಲಾಭ ಅನಿಸುತ್ತೆ, ತೆಂಗು ಸ್ವಲ್ಪ ಅದೇನಪ್ಪ ಅಂದ್ರೆ ಆದಷ್ಟು ಅದರಲ್ಲಿ ಅಂತ ಲಾಭ ಅನ್ಸೋದಿಲ್ಲ. ಏನೋ ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾವು ಹಾಕೊಂಬೋದು ಅಷ್ಟೇ. ತೀರ ಅತಿ ಅಡಿಕೆಯಲ್ಲಿ ತೆಂಗು ಹಾಕಿದ್ರೆ ಅಡಿಕೆ ಇಳುವರಿ ಬರಲ್ಲ. ಈ ಅಡಿಕೆ ಕೃಷಿ ಮಾಡ್ತಕ್ಕಂಥವ್ರಿಗೆ, ಮಾಡಿರೋರಿಗೆ, ಮಾಡಬೇಕು ಅನಿಸಿರೋರಿಗೆ ತಾವೇನ್ ಹೇಳ್ತೀರ ಕಿವಿ ಮಾತು? ಇವತ್ತಿನ ವ್ಯಾಪಾರದ ಮಾರ್ಕೆಟಿಂದ ರೇಜ್ ಆಗಿ ಮಾರ್ಕೆಟ್ ಇರೋದ್ರಿಂದ ಅಡಿಕೆ ಬೆಳೆಯೋದ್ರಲ್ಲಿ ಉತ್ತಮ ಇದೆ, ಒಳ್ಳೆ ಬೆಳಿಬಹುದು. ಒಳ್ಳೇದು ಪರಿಶ್ರಮ ಅವರೇ, ತಾವು ಇದುವರೆಗೂ ತಮ್ಮಲ್ಲಿರ್ತಕ್ಕಂತಹ 2 ಎಕರೆ ತೋಟದಲ್ಲಿ ತಮ್ಮ ಒಂದು ಕೃಷಿ ಅನುಭವನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಮಗೆ ಆಕಾಶವಾಣಿ ಪರವಾಗಿ ನಮಸ್ಕಾರಗಳು, ಧನ್ಯವಾದ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಈ ಕುರಿತು ತರೀಕೆರೆ ತಾಲೂಕು ಕೆಸರುಗೊಪ್ಪ ಗ್ರಾಮದ ಕೃಷಿಕರಾದ ಪರಶುರಾಮ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು HM ಮಹೇಶ್. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲೇ ತಡೆಯಿರಿ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲೇ ತಡೆಯಿರಿ. ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ, ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ. ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲಿ ತಡೆಯಿರಿ. ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ. ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ. ದಾಹದಿ ಬಳಲಿದ ಭೂರಮೆ ಪೋಷಿಸಿ, ಗಿಡ ಮರವ ಬೆಳೆಸಿ, ಮಣ್ಣನ್ನು ರಕ್ಷಿಸಿ. ದಾಹದಿ ಬಳಲಿದ ಭೂರಮೆ ಪೋಷಿಸಿ, ಗಿಡ ಮರವ ಬೆಳೆಸಿ, ಮಣ್ಣನ್ನು ರಕ್ಷಿಸಿ. ಇದುವರೆಗೆ ಪರಿಸರ ಗೀತೆಯನ್ನು ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.